ಈಗ ಬಂದಿರುವಂತಹ ಪ್ರದೇಶ ಅಂತ ಹೇಳಿದರೆ ಚಂಪಕಾವತಿಯ ನಾಡು ಎನ್ನುವಂತಹದ್ದು, ಸಕಲ ವೀರರಿಂದ ಕೂಡಿರುವಂತಹ ನಾಡು. ಇಲ್ಲಿಯೂ ಸಹಿತ ನಮ್ಮದಾದಂತಹ ಅಶ್ವಮೇಧ ಯಾಗಕ್ಕೆ ವಿಘ್ನ ಎನ್ನುವಂತಹದ್ದು ಬಂತಲ್ಲ, ವೃಷಕೇತ ಪ್ರದ್ಯುಮ್ನಾದಿಗಳು ಬಂದು ಈ ರಣದಲ್ಲಿ ಕೈಸೋತಿದ್ದಾರೆ ಎನ್ನುವಂತಹ ವರ್ತಮಾನವನ್ನ ತಿಳಿದೆ, ನೇರವಾಗಿ ಇಲ್ಲಿಯ ಅರಸು ಮಗನಾಗಿರುವಂತಹ ಸುಧನ್ವನಂದ ಒಟ್ಟಿಗೆ ಯುದ್ಧವನ್ನ ಮಾಡಬೇಕು ಎನ್ನುವಂತಹ ಉತ್ಸಾಹ ನಾವು ಹೊರಡುವಾಗಲೇ ಹೇಳ್ತಾ ಇದ್ದಾರೆ. ಸಡಗರದಮಿತ ಸಂಭ್ರಮದಿವರೂಥವ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನೇ ಕೃಷ್ಣನಲ್ಲಿ ಹೇಳಿದ್ದೇನೆ, ಸೋಹಂ ಕೃಷ್ಣ ರಣೋತ್ಸವ ಅಂತ ಹೇಳಿ. ನನಗೆ ಉತ್ಸವ ಅಂತ ಹೇಳಿದ್ರೆ ಏನು, ಯುದ್ಧ ಎನ್ನುವಂತಹದ್ದು, ಯುದ್ಧ ಮುಖೇನವಾಗಿ ನಾನು ಉತ್ಸವದ ಸಡಗರದ ಸಂಭ್ರಮವನ್ನ ಪಡೆಯುತ್ತೇನೆ ಎನ್ನುವಂತಹದ್ದನ್ನ. ಹಾಗಾಗಿ ಬಂದಂತಹ ವಿಘ್ನವನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೇರವಾಗಿ ಆ ಯುದ್ಧೋತ್ಸಾಹಿತನಾಗಿ ಎದುರಾಳಿಯಾಗಿರುವಂತಹ ಸುಧನ್ವನನ್ನ ಎದುರಿಸಿಕೋಸ್ಕರವಾಗಿ ಹೊರಡ್ತಾ ಇದ್ದೇನೆ ನೋಡೋಣ. ಬಂದಿರುವಂತಹ ತೇರು ಯಾರದ್ದು ಅಂತ ಯೋಚಿಸಿದ್ರೆ ಪಡೆದು ಸುಧನ್ವತ ಇದಿರಾಗಿ ತಾವಕದಿ ನುಡಿಸಿದ ಅರ್ಜುನ ಸೃಷ್ಟಿ ಅರ್ಜುನ ಎಂಬವನೆ ಒಂದೆರಡು ಮಾತುಗಳನ್ನ ಆಡ್ತಾ ಇದ್ದೇನೆ, ಕೇಳಿದ್ದೇನೆ. ಈ ಸೃಷ್ಟಿಯಲ್ಲಿ ಒಬ್ಬ ಶ್ರೇಷ್ಠನಾಗಿರುವಂತಹ ಅರ್ಜುನ ಅಂತ ಇದ್ದಾನಂತೆ, ಅವನೇ ಈ ಯಜ್ಞಾಶ್ವದ ಬೆಂಗಾವಲಿಗಾಗಿ ಬಂದಿದ್ದಾನೆ ಎನ್ನುವುದನ್ನ ಕೇಳಿದ್ದೇನೆ. ಹೀಗೆ ಯೋಚಿಸಿದಾಗ ನಿಮ್ಮವರ ಅನೇಕರು ಸಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಅವರನ್ನೆಲ್ಲ ರಣಕ್ಷೇತ್ರದಲ್ಲಿ ಕೆಡಹಿದವನು ಈ ಧೀರ ಸುಧನ್ವ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇರುವುದು, ಈ ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂತ ಅರ್ಜುನ ಅಂತಂದ್ರೆ ನೀನೇ ಏನೋ? ನಾನೇ ಆಗಿದ್ರೆ ನೀನೇ ಹೌದು ಅಂತಾದ್ರೆ ನಿನ್ನಲ್ಲಿ ಒಂದು ಭಿನ್ನ ಏನು? ಆ ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂತ ನಿನ್ನ ಪರಾಕ್ರಮವನ್ನೆಲ್ಲ ಪ್ರದರ್ಶಿಸುವುದಕ್ಕಾಗಿ ಬಂದವನೋ? ಹಾಗೆ ಬಂದದ್ದೇ ಆದ್ರೆ ನಿನ್ನದಾಗಿರುವಂತ ಅಶ್ವವನ್ನ ನಾವು ಈ ಚಂಪಕ ನಾಡಿನ ನೆಲದಲ್ಲಿ ಕಟ್ಟಿ ನಿನ್ನೊಡನೆ ಕಾಳಗಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಇಂಥ ಧೀರನಾಗಿರುವಂತಹ ಸುಧರ್ವನನ ಎದುರಿಸುವಂತ ಯೋಗ್ಯತೆ ನಿನ್ನಲ್ಲಿ ಉಂಟು ಅಂತ ಆದ್ರೆ ಯುದ್ಧದಲ್ಲಿ ಮುಂದುವರಿದು ಬರಬಹುದು. ಇಲ್ಲಾಂತಾದ್ರೆ ಈಗಾಗಲೇ ನನ್ನ ಪರಾಕ್ರಮವನ್ನ ನೋಡಿರುವಂತಹ ನೀನು ಯಜ್ಞಾಶ್ವವನ್ನ ಬಿಟ್ಟು ತಕ್ಷಣ ಹಿಂದಕ್ಕೆ